ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ವಿಜಯಪುರ, ಯಾದಗಿರಿ ಮತ್ತ ಬಾಗಲಕೋಟ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 70%, ರಾಯಚೂರು ಮತ್ತ ಬಳ್ಳಾರಿ ಜಿಲ್ಲೆಗಳಲ್ಲಿ 60%, ಕೊಪ್ಪಳ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ 75% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಸಂಗತಿಗಳನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಹನುಮಂತ್ ಹೂಜಾನವರ್ ಹಾಗೂ ಸಂಗಡಿಗರಿಂದ ಶ್ರೀಕೃಷ್ಣ ಪಾರಿಜಾತ ಕೃಷ್ಣ ರುಕ್ಮಿಣಿಯರ ಸನ್ನಿವೇಶ. ಪ್ರಥಮದಲ್ಲಿ ಬಂದು ಇವರಿಗೆ ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರ್ರಿ. ಇರ್ಲಿ, ಇದು ಅಲ್ಲದೆ ಮತ್ತೇನಂತಾರ? ಇವರಿಗೆ ಗಣಪತಿ ಗಣಪತಿ ಅಂತಾರ್ರಿ. ಏನು ಗಣಪತಿ ಗಣಪತಿ ಅಂತಾರ? ಹೌದು. ಇದು ಅಲ್ಲದೆ ಮತ್ತೇನಂತಾರ? ಅಲ್ರಿ, ಗಣಪತಿ ಅಂದ್ರೆ ಏನು? ಅಂದ್ರೇನು? ಗಣ ಮತ್ತು ಪತಿ ಎರಡು ಶಬ್ದಗಳನ್ನು ಕೂಡಿಸುವುದರಿಂದ ಈಶನೆಂದು ಅರ್ಥವಾಗುತ್ತದ. ಇಹ ಪ್ರಕೃತದ ಯೋಜನ ಜೀವಸ್ವಾಂಕ್ಯಂತೆ ತೇಷಮೇಶ. ಹೀಗಂದ್ರೆ ಏನು?

ಮತ್ತ ನನ್ನವಳು ಬಹಳ ಕಾಜಿ ಅದಾಳು ಅಂದ್ರೆ ಬರ್ಬೇಕಾಗಿತ್ತಲ್ಲ. ಯಾವ್ದು ಬರೋದಿಲ್ಲ ದೂತಿ, ಏನ್ ಹೇಳ್ತಾರ ಮಹಾತ್ಮರು, ನೀನಿರುವ ಪದಕ್ಕೆ ನೀನ್ ಆರು ಮತ್ತು ಅವರ ಆರು, ಅವರು ನಿನ್ನ ನಗಲ ದಿಹರ್ ಎಂಬ ಸ್ವಾನಿನ ಕನಸಿನಂತೆ ಸಂಸಾರವಿದು. ಇದೇನದಲ್ಲ ಮನುಷ್ಯನ ಶರೀರ, ಇದು ದೇವನ ಮನೆ ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ ನಾವೆಲ್ಲ ಏನೇದೇವಲ್ಲ, ನಾಲ್ಕು ದಿವಸ ಬಾಡಿಗೆ ಇದ್ದುಕೊಂಡು ಹೋಗ್ಲಿಕ್ಕೆ ಬಂದೇವೆ. ಇದು ದೇವನ ಮನೆಯದ ದೂತೆ, ನಿನ್ನ ಹೆಂಡತಿ ನಿನ್ನ ಸಂಗಡ ಬರೋದಿಲ್ಲ, ಬರೋದಲ್ಲ. ಹೌದು, ಹಾ ನೋಡುವ ದೂತೆ, ಅದಕ್ಕೆ ನಾ ಏನ್ ಹೇಳ್ತಾ ಇದ್ದೇನೆ, ಇರುವಿ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅಂದ್ರೆ ಅತಿ ಶ್ರೇಷ್ಠವಾದಂತ ಮಾನವ ಜನ್ಮ. ಹೌದ್ರಿ, ಹೌದಲ್ಲ, ಶ್ರೇಷ್ಠ. ಇಂಥ ಮಾನವ ಜನ್ಮಕ್ಕೆ ನೀ ಬಂದಿ ಅಂದ ಬಳಕ. ಹೌದ್ರಿ, ದೊಡ್ಡ ದೂತೆ, ಇನ್ನೊಂದ್ ಇರಾರು ಗಳಿಸಿರ್ಬೇಕು ನೋಡು, ವಿಚಾರ ಮಾಡು. ಇನ್ನೊಂದು ಗಳಿಸಿನ್ರಿ. ಅದು ಯಾವುದು? ಊರು ಹೊರಗೆ 3.5 ಮಳ ಸುಡಗಾರದಾಗ ಜಗ ಗಳಿಸಿನ. ಶ್ರೇಷ್ಠ ಮಾಡಬಾರದು, ಹಾಗೆಲ್ಲ ಮಾತಾಡಬಾರ್ದು. ನೋಡು, ನೀನು ಸತ್ತಂತಿ ಊರಲ್ಲಿ ಮತ್ತೊಬ್ರು ಸಾಯ್ತಾ ಇದ್ದಾರೆ, ಬೇರೆ ಕುಣಿ ತೆಗೆದು ತಡ ಆಗ್ತದಂತ ತಿಳಿದು ತಿಳಿದು ನಿನ್ನ ಎಲ್ಲವನ್ನು ತೆಗೆದು ಕಡೆಗೆ ಒಗೆದು ಒಗೆದು ಆ ಹೆಣವನ್ನು ಅದ್ರಾಗ ಹಾಕ್ತಾರ, ನಿನ್ ಹೆಂಗ ಆಗ್ತದ? ಇದು ಅಲ್ಲರಿಪ್ಪ, ಇರ್ಲಿ, ನಮ್ಮ ಎಲ್ಲಾ ನೀವು ಸುಳ್ಳು ಮಾಡಿದಿರಿ, ನೀವು ಶಾಶ್ವತವಾಗಿ ಉಳಿಯಂತ ಏನು ಗಳಿಸಿಕೊಂಡಿರಿ ಹೇಳ್ರಲ್ಲ ನೋಡು. ನೋಡುದು ನಾ ಎಲ್ಲಾ ಗಳಿಸಿನ ಕರೆ, ನಿನ್ನಷ್ಟೇನು ಗಳಸಾಕ ನನಗ ಆಗ್ಲಿಲ್ಲವ. ಗಳಸಾಕ ಒಂದು ಹದ ಬೇಕ್ರಿ. ಹೌದು, ಹದ ಬೇಕಲ್ವ, ಗಳಸಾಕ ಒಂದು ಹದ ಬೇಕ್ರಿ. ಹೌದು ನೋಡ್ರಿ, ಹಸುವಾದಾಗ ಉಡ್ಬೇಕು, ನಿದ್ದು ಬಂದಾಗ ಗಪ್ಪನ ಮಣ್ಕೋಬೇಕು, ಹಸಿ ಆದಾಗ ಬಿತ್ತಿದ್ರೆ ಬೀಜ ಹುಸಿ ಹೋಗಂಗಿಲ್ರಿ. ದರ್ಬಂದಕ್ಕೆ ಹದ ಅದ, ಹದ ತಪ್ಪಿ ಬಿತ್ತಿದ್ರೆ ಬೆಳೆಯ ಬರುವುದುಂಟೆ. ಹೌದು, ಅದಕ್ಕೆ ಜರ್ವಂದ ಹದ ಅದ, ಹದ ಬೇಕು ದೂತೆ. ಕರೆ ಅದ, ನೀ ಹೇಳುದು ಕರೆ ಅದ. ನೋಡು, ಮೊದಲು ನೀ ಏನ್ ಮಾಡು, ಮೊದಲಿಗೆ ನಾನು ಬಂದಂತವನು ಯಾರು ಯಾರು ಅನ್ನುವಂತದ್ದು ತಿಳಿದುಕೋ, ತಿಳ್ಕೊತೇನೆ. ಆಮೇಲೆ ನಾನು ಯಾರು ಯಾರು ಎಲ್ಲಿ ಇಲ್ಲಿಗೆ ಬಂದ ಕಾರಣ ಕಾರಣವೇನು ಅನ್ನೋದು ನಾ ಹೇಳ್ತಾ ಇದ್ದೇನೆ, ಹೇಳ್ರಿ ಈಗ. ಹಾಗಾದ್ರೆ ಕೇಳು, ಹೇಳ್ರಿ. ನಂದ ಕಂದ ಗೋವಿಂದ ಮುಕುಂದ ಶೈನ ಅನಂತ ಶೈನ ಮುಕುಂದ ಮುಕುಂದ ಮುರಳೀಧರ ಮುರಳೀಧರ ಕೇಶವ ಕೇಶವ ಜನಾರ್ದನ ಹೀಗೆ ನನಗೆ ಅನೇಕ ನಾಮಗಳುಂಟವ ದೂತೆ. ಹೀಗೆ ಅನೇಕ ನಾಮ ಹೇಳಿದ್ರೆ ನನಗೆ ಗುರುತಾಗುವುದಿಲ್ಲ, ಆಗಂಗಿಲ್ಲ. ಐದು ಮಂದಿ ಮುತ್ತೈದರು ಕೂಡಿಕೊಂಡು ಕೂಡಿಕೊಂಡು ನಿಟ್ಟಿನಲ್ಲಿ ತೊಟ್ಟಿಲೊಳಗೆ ಹಾಕಿ ಹಾಕಿ ಜೋಗಳು ಬಾಡಿದಂತ ನಿಜವಾದ ನಾಮ ಹೇಳಿದ್ರೆ ಗುರುತಾಗ್ತದೆ. ಇದು ಅಲ್ಲದೆ ನಿನ್ನ ತಂದೆ ಯಾರು, ಯಾರು ತಾಯಿ ಯಾರು, ಯಾರು ನಿಮ್ಮಿಂದ ಉದ್ಧಾರ ಆದವರು ಯಾರು ಹೇಳಿದಾದ್ರೆ ಗುರುತಾಗ್ತದೆ, ಸಂಹಾರ ಆದವರು ಯಾರು ಹೇಳಿದಾದ್ರೆ. ಈಗ ಹಾಗಾದ್ರೆ ಕೇಳು, ವಸು ದೇವದೇವ ಕೀಸುತ ಯಾವ ವಸು ದೇವ ದೇವಕಿಯರ ಎಂಟನೇ ಗರ್ಭದಲ್ಲಿ ಜನಿಸಿದಂತ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತ ಕರೆದು ಬಿಡು, ಅದೇ ನನ್ನ ನಿಜವಾದ ಹೆಸರು. ಶೈನ ಪದ್ಮನಾಭಂ ಸುರೇಶ ವಿಶ್ವಾಕಾರಂ ಗಗನ ದೃಶ್ಯಂ ಮೇಘವರ್ಣಂ ಶುಭಾಂಗಣಂ ಲಕ್ಷ್ಮೀಕಾಂತಂ ಕಮಲನಯನ ಯೋಗ ವಿಜ್ಞಾನ ಗಮ್ಯಂ ಸರ್ವಲೌಕಿಕ ನಾದ ನಾರಾಯಣಂ ನಮೋ ನಮಃ. ತಿಳಿತಲ್ಲ, ವಸುದೇವ ದೇವಕರ ಎಂಟನೇ ಗರ್ಭದಲ್ಲಿ ಜನಿಸಿದಂತ ಶ್ರೀಕೃಷ್ಣ ಅಂತ ಕರೆದು ಬಿಡು. ಈಗ ನಾ ಅಲ್ಲಿಂದ ಇಲ್ಲಿಗೆ ನಾವ್ ಯಾರ್ಯಾರು ಕೂಡಿಕೊಂಡು ಬಂದಿದ್ದೀವಿ ನೋಡು. ಆದಿ ಲಕ್ಷ್ಮಿ ರುಕ್ಮಿಣಿ ಬಂದಿದ್ದಾಳ, ಅವಳ ಆಶೀರ್ವಾದ ತೆಗೆದುಕೋ ನೋಡು. ನನ್ನ ಆಶೀರ್ವಾದ ಅಂತ ನಿನಗಾಯ್ತು, ಅವಳು ಆಶೀರ್ವಾದ ತೆಗೆದುಕೋ. ಅಮ್ಮ ನೀವು ಬಂದಂತವ್ರು ಯಾರು? ಏನಮ್ಮ ನನ್ನ ಕೇಳಕ್ಕೆ ನೀನು ಯಾರು? ನನಗೆ ದೂತೆ ದೂತೆ ಅಂತಾರೆ. ಏನು ದೂತೆ ದೂತೆ ಅಂತದ್ರ? ಹೆಣ್ಣು ಮಕ್ಕಳು ಎಲ್ಲರ ಮೇಲೆ ಪ್ರೀತಿ? ಅಮ್ಮ ತವರು ಮನೆ ಮೇಲೆ. ಹೌದಲ್ಲ? ಹೌದು. ಅಂದ ಮೇಲೆ ತಮ್ಮ ತವರು ಮನೆ ಯಾವುದು? ತವರು ಮನೆ ಯಾವುದು? ಅತ್ತೆ ಮನೆ ಯಾವುದು? ಅತ್ತೆ ಮನೆ ಯಾವುದು? ನೀವು ಇರ್ತಕ್ಕಂತ ಸ್ಥಾನ ಯಾವುದು? ನಾವು ಇರ್ತಕ್ಕಂತ ಸ್ಥಾನ ಯಾವುದು? ಹೇಳಿದಾದ್ರೆ ಗುರ್ತಾಗ್ತದ. ಹೇಳಮ್ಮ. ಅಮ್ಮ ಕ್ಷೀರಸಾಗರ ಕಾಣಿಸ್ತೀರಿ ಪಾಪ ಕುಂಟಕ ಹಾಗೇನಲ್ಲ, ಅದು ಆ ವೈಕುಂಠಕ ಅಧಿಪತಿ ಆದಂತವ್ರಿಗೆ ನಮನ್ ಕೊಟ್ಟಿದ್ದಾರಮ್ಮ. ಅವರಿಗೆ ನಿಮ್ಮನ್ ಕೊಟ್ಟಾರ? ಹೌದು. ಇರ್ಲಿ ಬಿಡಿವ, ನಮ್ಮ ಅತ್ತೆ ಅವರಿದ್ದಾರೆ, ಅಮ್ಮ ಇದ್ದಾರೆ, ಮಾವ ಅವರಾದ್ರೂ ಇದ್ದಾರೆ, ಎಲ್ಲರೂ ಇದಾರ್ರಿ. ಹೌದು. ಇರ್ಲಿ ಅಮ್ಮ. ಅತ್ತೆ ಯಾರು? ಅತ್ತೆ ಯಾರು? ಮಾವನ್ಯಾರು? ಯಾರು? ಮಾವನ್ಯಾರು? ಹಾವು ಯಾರು? ಹೇಳಿದ್ರ ಗುರ್ತಾಗ್ತದೆ. ಹಾ ನನಗೆ ಅತ್ತೆಯವರಾಗಬೇಕು, ವಾಸುದೇವರು ಮಾವಿಂದ್ರಾಗಲಿಕ್ಕೆ, ಇದು ಅಲ್ಲದೆ ಆ ಬಲರಾಮ ದೇವರು ಇದ್ದಾರಲ್ಲ ಹಾಸು ಭಾವ ಆಗಲಿಕ್ಕೆ. ಇಲ್ಲಿ ಬಿಡವ ಭಾವ ಆಗಲಿ ಸನ್ಯಾಸಿ ಆಗಲಿ ನನಗೆ ಬೇಕಾದಂತ ಹೆಸರು ಬರಲಿಲ್ಲ. ಏನಮ್ಮ ಅದ ಅಂದ್ರ ನಿಮ್ಮ ಪುರುಷಾಂದ್ರ ಹೆಸರು ಬರಲಿಲ್ಲ? ಈಗ ನೋಡಮ್ಮ ಈ ಕೂಡಿದಂತಹ ಸಭೆಯಲ್ಲಿ ಎಲ್ಲ ಪರಮಾತ್ಮರ ಹೆಸರಲಿಕ್ಕೆ ಸ್ವಲ್ಪ ಏನ್ರಿವ ತಾವು ತಿಳಿದವರು ಬಲ್ಲವರು ದೊಡ್ಡವರು ಇದ್ದ ನಾಚಾಕ್ ಹೋಗ್ಬಾರ್ದು. ಇವರೆಲ್ಲ ಯಾಕೆ ಕೂಡ್ಯಾರಂದ್ರೆ ಪರಮಾತ್ಮರ ಹೆಸರು ಕೇಳ್ಬೇಕಂತ. ಹೌದಲ್ರಿ, ನೀವು ನಾಚಾಕ್ ಹೋಗ್ಬೇಡ್ರಿ, ನಾನು ಭಕ್ತಿಯಿಂದ ಕೇಳ್ತೀನಿ. ಹಾಗಾದ್ರೆ ನಾನು ಭಕ್ತಿ ನನಗೀಗ ಆನಂದ ಆತು, ಇವರಿಗೂ ಆನಂದ ಆಗಿದೆ, ಆನಂದ ಆಗಿದೆ, ಮತ್ ನಮಗೂ ಆದ್ರಿ ಆನಂದ, ಇವರಿಗೂ ಆನಂದ ಆಗಿದೆ. ಅಂದ್ಮ್ಯಾಗ ಇಂಥ ಆನಂದ ಸಮಯದೊಳಗ ಚಿಲ್ಕದ ಕೊಂಡ ಮಗಳು ಸತ್ಬಾಮ್ ಇದ್ದಾಳಲ್ಲ ಅವಳು ನನಗೆ ಏನಾಗ್ತಾ ಇದ್ದಾಳೆ ಅವ ಏನಾಗ್ತಾರ್ರಿ? ಸರಿ ಸರಿ ಸಮಿತಿ ಆದ್ರೆ ನಿನಗಾದಳು, ನನ್ ದೊಡ್ಡ ಬಾಳ್ವೆ ಮಾಡ್ತಾಳೆ. ಹೌದು ಸಮಿತಿ ಹೊಟ್ಟೆ ಕಿತ್ತು ಬಾಳ್ರಿ ಕೆಟ್ಟದ್ದು. ಹೌದಲ್ಲಿ ಯಾಕ ಅಂದ್ರೆ ಗೊಂಜಾಳ ತಣ್ಣಿ ಸುಟ್ಕೋತೇನೆ ಅತ್ತ ನಿಮ್ ಮನೆಗೆ ಬೆಂಕಿ ಹಚ್ಚಬೇಕು ಸುಟ್ಕೋತ ಹೋಗಿ ಇರ್ಲಿವ ತಮ್ಮ ಹೆಸರು ಬರ್ಲಿಲ್ಲ. ಈಗ ಹೌದಮ್ಮ ಅನುರೇಣಿ ಅನುರೇಣಿ ಲಲ್ಲಪುರಾಣಿ ಲಲ್ಲಪುರಾಣಿ ಜಾಲ ಶ್ರೀಕೃಷ್ಣನ ಪತ್ರಾಣಿ ಏನಿಗೆ ಬಂದು ರಣ್ಯ ರುಕ್ಮಿಣಿ ರಣ್ಯ ರುಕ್ಮಿಣಿ ಅಂತ ಏನ್ ತೊಗರಿ ಕುಡುಕಿ ನಾರ್ಮಿಣಿ ವಾಯುಮಿಣಿ ಹರುಕ್ಮಿಣಿ ಇವೆಲ್ಲ ಹೆಸರು ನಮ್ಮವ್ವ ಯಾಕೆ ಚಲೋ ಇಲ್ಲ ನೀವು ಚಲೋ ಇಲ್ಲ ಒಂದ್ರಿಗಿಂತ ಒಂದು ಉಠಾಣದ ಉಠಾಣ ಅಂದ್ರೆ ಏನದ ಅಂದ್ರೆ ಚಲೋ ಚಲೋ ಹೌದು ಹೇಳವ ನೋಡು ನನಗೂ ಸ್ವಲ್ಪ ನಾಚಿಕ್ ಬರ ನಾಚ ಬರ್ತವ ಹೇಳು ಹಿರಿಬೀರವ ಚಿಕ್ಕಬೀರವ ಬಾಳ ಚಲೋ ಅದವ ಉದ್ದವ ಉಡ್ತವ ಇದಾಗದೇ ಉತ್ತಮ ನನ್ನ ಹೆಸರು ತಳದವ ನಮ್ಮ ಹೆಸರು ತಳದ ಇವ್ರ ನಿಮ್ಮ ಅವ್ರ ಇವ್ರ ನಮ್ಮವ್ರಿ ನೀವು ಅವ್ರವ್ರು ಅವ್ರವ್ರಿ ಎಲ್ಲ ಬೇಡ ಇರ್ಲಿವಾ ನೀವೇ ಇಲ್ಲಿ ಬರ್ಲಿಕ್ಕೆ ಕಾರಣ ತಾಯಿ ಕಾರಣದ ಏನ್ ಕಾರಣ ಎಲ್ಲ ಪರಮಾತ್ಮರು ಎಲ್ಲ ಮಂದಿರದಲ್ಲಿ ಇಲ್ಲದೆ ಈ ಹೊತ್ತಿಗೆ ನಾಲ್ಕಾರು ದಿನಗಳದು ಅವರು ಸೋದರ್ಥವಾಗಿ ಬಂದಿದ್ದೇನಮ್ಮ ನೋಡಮ್ಮ ಶೋಧ ಮಾಡ್ಕೊತ ಹೋಗು ನೋಡ್ರಿ ಹೋಗಣಮ್ಮ ಪರಮಾತ್ಮ ನಾಮಸ್ಮರಣ ಮಾಡೋಣ ಬರ್ತಾರ ಆಮೃತ ಕದಾರು ಆಮೃತ ಕದಾರು